ಆ ಹಣ್ಣು ಮಾರಿದ್ರೆ ನನಗೆ ಬಡತನ ಜಾಸ್ತಿ ಇತ್ತಲ್ಲ, ನನ್ನ ಮಕ್ಕಳಿಗೂ ನನ್ನ ನಮ್ಮ ಕಷ್ಟಗಳು ಅರಿವಾಗಿತ್ತು, ಹೈವೇಗೆ ನಾನು ಹೊಲ ಸೀಳ್ಕೊಂಡು ಹೋಗಿರೋದ್ರಿಂದ ಆ ಬೇಲದ ಹಣ್ಣಿಂದು ಹಣ್ಣು ಕೊಟ್ಟರೆ 10 ರೂಪಾಯಿಗೆ ತಗೋಬೋದು, ಜ್ಯೂಸ್ ಮಾಡಿದರೆ ಹೇಗೆ ಅಂತ ನಮಗೆ ಅವೇರ್ನೆಸ್ ಬಂತು. ಅಲ್ಲಿ ಒಂದು ಜ್ಯೂಸ್ ಸ್ಟಾಲ್ ಮಾಡಿದ್ರು ಮಕ್ಕಳು, ಒಂದು ಗೂಡಂಗಡಿ, ಅಲ್ಲಿ ಕಾರ್ಗಳೆಲ್ಲ ನಿಲ್ಸಕ್ಕತ್ತಿದ್ರು. ಈಗ ನನ್ನ ಮಕ್ಕಳು ಅಲ್ಲೇ ನಮ್ಮ ಹೊಲದಲ್ಲೇನೆ ಒಂದು ದೊಡ್ಡ ಹೋಟೆಲ್ಲು, ಒಂದು ಆರ್ಗಾನಿಕ್ ಶಾಪು, ನಾನು ಮಾಡಿದ ಎಲ್ಲ ಉತ್ಪನ್ನಗಳು ಮೌಲ್ಯವರ್ಧನೆ ಅಲ್ಲೇ ಮಾಡಿ ಇಡ್ತೀವಿ. ಜೊತೆಗೆ ನರ್ಸರಿ ಅಂತಂದ್ರೆ ಈ ಬೇಲ್ದಣ್ಣನ ಪ್ರಚಾರ, ಇದ್ರ ವಿಚಾರ ಕೊಡೋದು, ಪ್ರಚಾರ ಮಾಡೋದು, ಇದನ್ನ ವಿನ್ಯಾಸ ಮಾಡೋದು, ಇದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ರೀತಿ ಬೇಲ ಬೆಳವಣಿಗೆ ಆಯಿತು. ಇವಾಗ ಜನಗಳಿಗೂ ವರ್ಷ 1-2 ಸಾವಿರ ಗಿಡ ಜನಗಳಿಗೆ ಹಾಕಿಸ್ತಾ ಇದ್ದೀವಿ. ಈ ಬೇಲದಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲಿಮಿನ್ ಬಿ2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ತಂಪು ಕಾರಕ, ನಂಜುಹರ, ಪಿತ್ತಹರ, ಅದ್ಭುತ ಔಷಧಿಗಳ ಭಂಡಾರ ಬೇಲ ಸರ್. ಈ ಒಂದು ಕಾಡು ಜಾತಿ ಬೆಳೆನ ನಾಡಿಗಿಳಿಸೋದ್ರಿಂದ ಉತ್ತರ ಕರ್ನಾಟಕದ ಜನ ಏನದಿವಲ್ಲ ಎಲ್ಲ ವಲಸೆ ಬರ್ತಾ ಇದ್ದಾರೆ ಸರ್ ನಮ್ಮ ಕೃಷಿ ಕಾರ್ಮಿಕರಾಗಿ. ಯಾಕಂದರೆ ಕೃಷಿಯಲ್ಲಿ ಹೆಚ್ಚು ಲಾಭ ಇಲ್ಲ ಸರ್, ಬರಕ್ಕೆ ತುತ್ತಾಗ್ತಾ ಇದ್ವಿ. ಕೃಷಿ ಜೊತೆಗೆ ಅರಣ್ಯನ ಸ್ವಲ್ಪ ಹಿಡ್ಕೊಂಡ್ರೆ ಆ ಭಾಗದಲ್ಲಿ ಬೆಳೆಯುವ ಬೆಳೆ ಏನು ಅಂತ ಗುರುತಿಸ್ಕೊಂಡು ಸೀತಾಫಲ, ಬೇಲ, ಬೆಟ್ಟದನೆಲ್ಲಿ, ಸೀಹುಣಸೆ, ಹುಣಸೆ ಇವನ್ನೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿನ್ಯಾಸ ಮಾಡ್ಕೊಂಡ್ರೆ ರೈತ ಈ ರೀತಿ ಬರದಲ್ಲಿ ಭದ್ರವಾಗಿ ಬದುಕಬಹುದು, ಆರ್ಥಿಕವಾಗಿ ಸಬಲ ಆಗ್ಬೋದು, ಸುಸ್ಥಿರನ ಆಗ್ಬೋದು, ಬರದಲ್ಲಿ ಭದ್ರವಾಗಿ ಬದುಕಬಹುದು ಸರ್. ನೋಡಿ, ನಾನೊಂದು ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಒಂದು ಪ್ರವಾಸ ಮಾಡಿದೆ, ಗಂಡ ಹೆಂಡ್ತಿದ್ದಾರೆ ನನ್ನ ಜೊತೆ ಬರಬೇಕು ಅಂತ. ಅವಾಗ ಬಂದಾಗ ಶಿರ್ಸಿ ಶಂಕರ್ ಹೆಗ್ಡೆ ಅವರ ಮಲೆನಾಡಿಗೆ ಹೋದೆ, ಶಿರ್ಸಿಗೆ, ಅಲ್ಲಿ ಮಲೆನಾಳೆ ಅಂತ. ಅಲ್ಲಿ ಹೋದಾಗ ಅವರೊಂದು ಮಾತು ಹೇಳಿದ್ರು ಏನಂತಂದರೆ, ಆ ಮಾತು ನನಗೆ ಭಾಳ ಕಣ್ತರಿಸಿರ್ತಕ್ಕಂಥ ಮಾತು ಸರ್. ಇಲ್ಲಿ ಮಲೆನಾಡು ಗುಡ್ಡ ಬೆಟ್ಟ ಜಾಸ್ತಿ, ಅರಣ್ಯ ಭೂಮಿನೇ ಜಾಸ್ತಿ, ಇಲ್ಲಿ ಸರ್ಕಾರಿ ಭೂಮಿ 80%, ರೈತರ ಭೂಮಿ 20% ಅಂದರು. ನಮ್ಮಲ್ಲಿ ನೀವು ಹಿರಿಯೂರರು ಅಂತೀರಿ, ಐಮಂಗಳ ತಾಲೂಕಿನಾಗ ಒಬ್ಬೊಬ್ರದ್ದು 100-150 ಎಕರೆ 50 ಎಕರೆ ಇದೆ ಸರ್. ನಾನೆಲ್ಲ ಅಡ್ಡಾಡಿರೋದಕ್ಕೆ ಗೊತ್ತು, ಇಷ್ಟೊಂದು ಭೂಮಿ ಇರ್ತಕ್ಕಂಥವ್ರು ನಾವ್ಯಾಕೆ ಬಡವರಾದ್ವಿ, ಇವ್ರ್ಯಾಕೆ ಶ್ರೀಮಂತರಾದರು, ನಮ್ಮನ್ನೆಲ್ಲ ಅವರು ಕೆಲವಾರು ತಿಂಗಳು ಬದುಕಿಸಿ ಮುಂಗಾರಿಗೆ ವಾಪಸ್ ಕಳಿಸ್ತಾರೆ. ಅಂದರೆ 20% ಭೂಮಿ ಇರೋರು ನಮಗೆ ರಕ್ಷಣೆಯೂ ಕೊಡ್ತಾರೆ, ಆರ್ಥಿಕತೆ ಹೆಚ್ಚು ಮಾಡ್ತಾರೆ. ಆದರೆ ನಾವ್ಯಾಕೆ ಈ ರೀತಿ ಹೋದ್ವಿ ಅಂತಂದರೆ, ನಾವು ಗಿಡ ಮರ ಆಧಾರಿತ ಕೃಷಿನ ಮಾಡಬೇಕು. ಎಲ್ಲ ಬೆಳೆಗಳು ಪಂಚಭೂತಗಳಿಂದಲೇ ಬೆಳೆಯೋದು, ಪಂಚಭೂತಗಳನ್ನು ವರ್ಷ ಪೂರ್ತಿ ಸ್ವೀಕರಿಸಿ ಹೆಚ್ಚು ಆದಾಯ ಕೊಡ್ತಕ್ಕಂಥವು ಗಿಡ ಮರಗಳು ಮಾತ್ರ ಸರ್. ಅದ್ರಾಗೆ ಗಡ್ಡೆ ಗೆಣಸುಗಳನ್ನು ನಾವು ಸೇರಿಸ್ಕೋಬೇಕು, ಅವಾಗೇನಾಗುತ್ತೆ ನಾವು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ದೊಡ್ಡ ದೊಡ್ಡರೆಲ್ಲ ಯೋಚನೆ ಮಾಡಬೇಕು ಸರ್. ಇದು ಉತ್ತರ ಕರ್ನಾಟಕದವರು ಭಾಳ ಭಿಕಾರಿಗಳಾಗ್ತಾ ಇದೀವಿ ಕೃಷಿ ಮಾಡಿ. ಕೃಷಿ ಜೊತೆಗೆ ಅರಣ್ಯ ಕೃಷಿ ಆಗ್ತಕ್ಕಂಥ ಇಂಥ ಬೆಳೆಗಳಿಗೆ ಈ ಸಬ್ಸಿಡಿಗಳು ಕೊಡ್ತಾರಲ್ಲ, ಇಂಥ ಗಿಡಗಳನ್ನೆಲ್ಲ ಕೊಟ್ಟು ನಮ್ಮನ್ನೆಲ್ಲ ಮೇಲೆ ಎತ್ತಬೇಕು ಸರ್. ಅನ್ನ ಎಲ್ಲರಿಗೂ ಬೇಕು, ಅನ್ನದ ಋಣ ಎಲ್ಲರಿಗೂ ಇದೆ ಸರ್. ಅನ್ನ ರೈತ ಅನ್ನದ ಜೊತೆಗೆ ಪ್ರಾಣ ಕೊಡ್ತಾನೆ ಸರ್. ಪ್ರಾಣ ಅಂದರೆ ಉಸಿರು, ಉಸಿರು ಉತ್ಪತ್ತಿ ಆಗುವಾಗದು ಹಸಿರಿನಿಂದೆ, ಹಸಿರು ಉತ್ಪತ್ತಿ ಮಾಡೋಣ ರೈತ ಅಲ್ಲ ಸರ್. ಇವನ್ನ ಎಲ್ಲರೂ ಸೇರಿ ರಕ್ಷಣೆ ಮಾಡಬೇಕಾಗಿದೆ, ಅವನ್ನ ಉಳಿಸ್ಬೇಕಾಗಿದೆ. ಈ ರೀತಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಸರ್, ಮಠ ಮಾನ್ಯಗಳು, ಸರ್ಕಾರ, ಇಲಾಖೆ, ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರಿರೋರು, ಚೆನ್ನಾಗಿರ್ತಕ್ಕಂಥವ್ರು ರೈತರನ್ನ ದತ್ತು ತಗೋಬೇಕು ಸರ್ ಇಂಥವನ್ನೆಲ್ಲ ಮಾಡಲಿಕ್ಕೆ. ಅವಾಗ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಮಾತು ಸರ್. ಇಷ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಸಂಸ್ಥೆಗೆ ನಿಮಗೆ ಧನ್ಯವಾದಗಳು, ನಮಸ್ತೆ. ಧನ್ಯವಾದಗಳು. ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ವಿಶೇಷವಾಗಿ ರೈತರಿಗೆ ಬಹಳ ಉತ್ತಮವಾದಂಥ ಸಲಹೆ ಕೊಟ್ಟಿದ್ದೀರಾ. ಇದು ನಿಮ್ಮಂಥ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ ಅದರದ್ದು ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಅಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನೊಂದೇನು ಅಂದರೆ, ಈಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಹಾಕ್ಬೋದು ಸರ್? ಇದು 1 ಎಕರೆಗೆ ಹೈ ಡೆನ್ಸಿಟಿ ಮಾಡ್ಬೋದು ಸರ್. ಇದು ಒಂದೇ ಬೆಳೆ ಮಾಡ್ತೀವಿ ಅಂತಂದರೆ ತಾಕತ್ತಿದ್ದರೆ ಮಾಡ್ಬೋದು, ಆದರೆ ಮಾಡಬಾರ್ದು. ಹೈ ಡೆನ್ಸಿಟಿ ಅಂತಂದ್ರೆ 15-20 ಅಡಿಗೂ ಒಂದೊಂದು ಹಾಕ್ಬೋದು, 30 ಅಡಿ ವಿನ್ಯಾಸ ಮಾಡಿದರೆ ಒಂದು 60 ಗಿಡಗಳು ಬೀಳ್ತವೆ. ಅದರಲ್ಲಿ ಮಧ್ಯಂತರ ಬೇರೆ ಬೇರೆ ಗಿಡಗಳನ್ನ ಹಾಕ್ಬೇಕು. ಇದು ಮರ ಆಗುವ ಬೆಳೆ, ಗಿಡ ಆಗುವ ಬೆಳೆಗಳನ್ನ ಜೊತೆ ಜೋಡಿಸ್ಕೋಬೇಕು. ಅವಾಗ ಬಯೋಡೈವರ್ಸಿಟಿ ನಿರ್ಮಾಣ ಆಗುತ್ತೆ, ರೈತರಿಗೆ ನಿರಂತರ ಆದಾಯ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ನಮ್ಮ ತಮ್ಮನೊಲ್ದಾಗ, ಜೀವನವನ ಅಂತ. ಅದರಲ್ಲಿ ಇದೆಲ್ಲ ಸಾಧ್ಯತೆಗಳಾಗಿದ್ದಾವೆ. ಈ ರೀತಿ ಅದರೊಳಗಡೆ ಸೀತಾಫಲ, ಬೆಟ್ಟದಲ್ಲಿ, ಬಾಡ್ಬರಿಕ್ ಚರಿ, ಸೀಹುಣಸೆ ಇಂಥವನ್ನೆಲ್ಲ ಮಧ್ಯ 15 ಅಡಿ ಅಂತರದಲ್ಲಿ ನಿಂಬೆ ಇಂಥವನ್ನೆಲ್ಲ ಹಾಕೊಂಡ್ಬಿಟ್ರೆ ಅವರ ಆರ್ಥಿಕತೆಯೂ ಚೆನ್ನಾಗಾಗಲಿಕ್ಕೆ ಸಾಕಾರ ಆಗುತ್ತೆ. 30 ಅಡಿ ಅಂತರ ಕೊಟ್ಟರೆ ಇದು ಒಂದು ಮರ, ಅದೇ ನಿಮ್ಮಲ್ಲೇ

ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೇಗಿದೆ? dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂಲತಃ ಬಿಶೆಟ್ಟಿಗರಿ ಕಾರಳನ, ಮೈಸೂರು ವಿಜಯನಗರದ ವಾಸವುಳ್ಳ ಚೊಟ್ಟೆಮಡ ಎಸ್ ಅಪ್ಪಯ್ಯ ಅಪ್ಪಾಜಿ ಅಯ್ಯಂಗ ತಂಡ 86ನೇ ಬೈತಲ್ ನಿನ್ನಾಂದು ಮರಣಪಟ್ಟಿತ್ತು. ಚೊಟ್ಟೆಮಡ ಎಸ್ ಅಪ್ಪಯ್ಯ ಅಪ್ಪಾಜಿ ಅಂಡ ಆಕಿರಿ ಕಾರ್ಯ ನಾಳೆ ಚಿನಿಯಾಚೆ ಮಜ್ಜಣ 12 ಗಂಟೆಗ್ ಮೈಸೂರು ಹೂಟಗಲ್ಲಿಲುಳ್ಳ ವಿಜಯನಗರ ಮುಕ್ತಿಧಾಮತ್ತು ನಡಪಾಂದು ಒಕ್ಕಕಾರ ಅರ್ಚಿಟ್ಟಿತ್ತು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕಿರು ಆಹಾರ ಸಂಸ್ಕರಣಾ ಉದ್ಯಮಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಸಹಾಯಧನ ಸಿಕ್ಕಿದೆ. ಈ ಸದುಪಯೋಗನ ಬಳಸಿಕೊಂಡು ಸ್ವಉದ್ಯೋಗ ಕೈಗೊಳ್ಳುವ ಹಂಗೆ ಗಮನ ಹರಿಸೋಕೂತ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಮಾಹಿತಿ ಕೊಟ್ಟಳು. ಪ್ರಧಾನಮಂತ್ರಿಯ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆನ ನಿಯಮನ ಬದ್ಧಗೊಳಿಸಿಕೆ ಯೋಜನೆ ಬಗಲಿ ಪ್ಯಾಟಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಇಂದು ಶುಕ್ರವಾರ ನಡೆದ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವು ಮಾತಾಡ್ದು. ಆತ್ಮನಿರ್ಭರ ಭಾರತ ಅಭಿಯಾನ ಅಡಿಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಅಭಿವೃದ್ಧಿಗೆ ಅವಕಾಶ ಉಟ್ಟು ಈ ಬಗೆಲಿ ಸಾಲ ಸೌಲಭ್ಯ ಪಡೆಯಕ್ಕೆ ಮನೆಯಲ್ಲೇ ಸ್ವಉದ್ಯೋಗ ಮಾಡಕೃತ ಜಿಲ್ಲಾಧಿಕಾರಿಗ ತಿಳಿಸಿದೆ. ಕೃಷಿ ತೋಟಗಾರಿಕೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಉತ್ಪನ್ನಗಳ ಬಳಸಿಕಣಕ್ಕೆ ಸರ್ಕಾರದ 50% ಸಹಾಯಧನ ದೊರಕಿದೆ. ಗರಿಷ್ಠ 15 ಲಕ್ಷ ರೂಪಾಯಿಗೆ ಮುಟ್ಟ ಸಹಾಯಧನ ದೊರಕಿದೆ ಅಂತ ಅವು ಹೇಳ್ದೋ. ಹಂಗೆ ಕೃಷಿಕರು ಕೋಡಿ ಪೊನ್ನಪ್ಪ ಅವು, ನಾಪಂಡ ರ್ಯಾಲಿ ಮಾದಯ್ಯ ಅವು ಕೂಡಿಯಾಡಿದ್ದು. ಈ ಒತ್ತುಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸಿಕೆ ಯೋಜನೆನ ಭಿತ್ತಿಪತ್ರನ ಜಿಲ್ಲಾಧಿಕಾರಿಗ ಇಂದು ಬಿಡುಗಡೆ ಮಾಡ್ದೋ. ಜಮ್ಮಾಮಲೆ ಸಿ ಮತ್ತೆ ಡಿ ಜಮೀನ್ ಹಂಗಿ ವನ್ಯಜೀವಿ ಸಂಘರ್ಷಗಳ ಬಗಲಿ ಅರಣ್ಯ ಮಂತ್ರಿ ಈಶ್ವರ ಖಂಡ್ರೆ ಅವರ ಕಚೇರಿಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಶಾಸಕರು ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರ್ಗೌಡ ಸೇರಿ ಸಭೆ ನಡೆಸಿದ್ದು. ಇಲ್ಲಿ ಶಾಸಕರು ಎಎಸ್ ಪೊನ್ನಣ್ಣ ಅವು ಮಾತಾಡ್ದು ಜಮ್ಮಾಮಲೆ ಹಿಡುವಳಿದಾರರ ಆಸ್ತಿ ಹಕ್ಕು ರಕ್ಷಣೆಗೆ ಅವಕ್ಕೆ ನ್ಯಾಯ ಸಿಗುವಂತಾಕು ನ್ಯಾಯಾಲಯದಲ್ಲಿ ಆದೇಶ ಸಿಕ್ಕಿಟ್ಟು ಈ ಬಗಿಲಿ ಕೂಡಲೇ ಕ್ರಮ ವಹಿಸೋಕೂತ ಅವು ಹೇಳ್ದೋ. ಸಿ ಮತ್ತೆ ಡಿ ಲ್ಯಾಂಡ್ ಬಗ್ಗೆ ಜಂಟಿ ಸರ್ವೆ ಮಾಡಿ ಹಿಡುವಳಿದಾರರಿಗೆ ನ್ಯಾಯ ಒದಗಿಸೋಕೂತ ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಹಂಗೆ ಕೊಡಗು ಜಿಲ್ಲೆಯಲ್ಲಿ ಆನೆಗಳ ಹಾವಳಿಯಿಂದ ಮನುಷ್ಯರ ಪ್ರಾಣಹಾನಿ ಜಾಸ್ತಿಯಾಗ್ತಾ ಉಟ್ಟು ಅದರ ಜೊತೆಯಲ್ಲಿ ಕೃಷಿ ನಷ್ಟ ಕೂಡ ಅನುಭವಿಸ್ತಾ ಒಳತ್ತ ಮಾತಾಡ್ದೋ. ಮಂತ್ರಿಗ ಅಧಿಕಾರಿಗಳಿಗೆ ಕೂಡಲೇ ತಡೆಗಟ್ಟು ಹಂಗೆ ಸಭೆಯಲ್ಲಿ ತಿಳಿಸಿದೋ. ಈ ಸಭೆಯಲ್ಲಿ ಅರಣ್ಯ ಇಲಾಖೆನ ಅಧಿಕಾರಿಗ ಜಮ್ಮಮಲೆ ಅಸೋಸಿಯೇಷನ್ ಪದಾಧಿಕಾರಿಗ ಸೇರಿದ್ದೋ.